ಎಲ್ಲದಕ್ಕೂ ಕಾರ್ಯಕರ್ತನಾದ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ನೆನೆದು ಗೋಕಾಕ್ ಸತ್ಯವಾದ ಸಾವಿತ್ರಿ ಗುರು ಪರಂಪರೆಯಲ್ಲಿ ಸರ್ವ ಗುರುಬಂಧುಗಳನ್ನು ನೆನೆಯುತ್ತಾ ನೋಡಮ್ಮ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳ ಗರ್ಭದಿಂದ ಜನಿಸಿ ಬಂದು ಪ್ರಾತಃ ಕಾಲದಲ್ಲಿ ಎದ್ದು ಅವರು ಏನೇನು ಮಾಡಬೇಕು ಅದನ್ನು ನಾನು ಹೇಳುತ್ತೇನಮ್ಮ. ಕೇಳಮ್ಮ, ನಾನೊಂದು ಮಾತೊಂದು ಹೇಳುವೆನ ಕೇಳ ಗೆಳತಿ ನೀನ ಆಲಿಸಿ ಕೇಳುವೆ ನಾನಿನಗೆ ಆಲಿಸಿ ಕೇಳುವೆ ನಾನಿನಗೆ ಅಂದ ಮಾತೊಂದು ಹೇಳುವೆನ ಕೇಳ ಗೆಳತಿ ನೀನ ಆಲಿಸಿ ಕೇಳುವೆ ನಾನಿನಗೆ ಆಲಿಸಿ ಕೇಳುವೆ ನಾನಿನಗೆ ಭಾಗೀರಥಿಗೆ ಹೋಗಿ ನಾನು ಭಾಗೀರಥಿಗೆ ಹೋಗಿ ನಾನು ಭಾಗಿ ಸ್ನಾನ ಮಾಡುವೇನ ಭಾಗೀರಥಿಗೆ ಹೋಗಿ ನಾನ ಭಾಗೀರಥಿಗೆ ಹೋಗಿ ನಾನ ಭಾಗಿ ಸ್ನಾನ ಮಾಡುವೇನ ದೇವರ ಪೂಜೆಯ ಹರುಷದಿ ಮಾಡುವೆನ ದೇವರ ಪೂಜೆ ಹರುಷದಿ ಗೈಯುವೆನ ಭಕ್ತಿ ಭಾವರಿ ಪೂಜೆಯ ಬೀರುವೆನ ಅಮ್ಮ ಬೀರುವೆನ ಆನಂದ ಮಾತಂದ ಹೇಳುವೆನ ಕೆಳ ಕೆಳತೇನಿ ಆಲೇಶ ಕೇಳುವೆ ನಾನಿನಗೆ ಆಲೇಶ ಕೇಳುವೆ ನಾನಿನಗೆ ಅಮ್ಮ ಸಖಿ, ಏನು ನಾನು ಪ್ರಾತಃ ಕಾಲದಲ್ಲಿ ಎದ್ದು ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮಡಿಯ ಬಟ್ಟೆಗಳಂಟುಕೊಂಡು ಆಮೇಲೆ ಸದ್ಗುಣ ಮನಸ್ಸಿನಿಂದ ಭಗವಂತನ ವ್ರತಾಜ್ಞೆಯನ್ನು ಮಾಡ್ತೀನಮ್ಮ. ಅಮ್ಮ, ಮಾತಾ ಪುತ್ರ ಸ್ವರೂಪಗಳಂತ ನನ್ನ ತಂದೆ ತಾಯಿಗಳನ್ನು ಪ್ರತ್ಯಕ್ಷ ಪರಮೇಶ್ವರ ಪಾರ್ವತಿ ಎಂದು ಭಾವಿಸಿ ಅವರು ಹೇಳಿದಂತೆ ನಾನು ಕೇಳುತ್ತೀನಮ್ಮ. ನೋಡಮ್ಮ, ಈಗ ನನ್ನ ತಂದೆಯ ಪಾದ ಪೂಜೆ ವೇಳೆ ನಾನು ಅಪ್ಪ ಅಜ್ಜಿಯವರನ್ನು ಕರೆಯುತ್ತೇನೆ. ನೀನು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಮ್ಮ. ನಾನು ಸಿದ್ಧ ಮಾಡ್ತೀನಿ. ಆಗಲಿಮ್ಮ. ಅಪ್ಪ, ಅಪ್ಪಾಜಿ ಬಂದನಮ್ಮ. ಸಾವಿತ್ರಿ ಬಂದನಲ್ಲ. ತಮ್ಮ ಪವಿತ್ರವಾದಂತಹ ಪಾದಗಳನ್ನು ಈ ನಮ್ಮ ಪುತ್ರಿಗೆ ಅನುಗ್ರಹಿಸಿ ಈ ಪೂಜೆ ಸ್ವೀಕಾರಗಳೆಂದು ತಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೀನಿ. ಅಪ್ಪ ಸಾವಿತ್ರಿ, ನಿನ್ನ ಇಷ್ಟಾನುಸಾರವಾಗಿ ಪೂಜೆ ನೆರವೇರಲಮ್ಮ. ತಂದೆ ಪಾದ ಪೂಜೆಯ ತಂದೆ ಪಾದ ಪೂಜೆಯ ಕರ್ಮವೆಲ್ಲ ಹಿಂದೆ ಮಾಡಿದ ಕರ್ಮವೆಲ್ಲ ಗುಂಡಿಗೆ ತಾರಮ್ಮ ತಗೊಂಡು ನೋಡಮ್ಮ. ಚಂದನಿಂದ ಕಸ್ತೂರಿ ಸಂಪಿಗೆ ನಾಗ ಸಂಪಿಗೆ ಇದಲ್ಲದೆ ನಾನಾ ತರಣ ಅಂತ ಪುಷ್ಪಾದಿಗಳನ್ನು ಈ ನನ್ನ ಪಿತನ ಪಾದ ಮೇಲೆ ಧರಿಸುತ್ತೀನಮ್ಮ. ನೋಡಮ್ಮ ಈ ಪಾದಗಳು ಎಂತಹದ್ದುವೆಂದರೆ ಈ ಪಾದಗಳು ಎಂತವ್ರವ ಮೂರು ಅಂಗಗಳ ತುಂಬಿ ಹೊರತಿಲ್ಲವಂತಹದ್ದು ನೋಡಮ್ಮ. ರಾಜ ಪ್ರತ್ಯಕ್ಷ ದೇವತಾ ನಮ್ಮ ಸುತಿವಾಣಿಯಂತೆ ಈ ದೇವನ ಪಾದಗಳು ಸಾಧು ಸಜ್ಜನರ ಹೃದಯ ನಡೆಯುವವರು ನಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತಹದ್ದು. ಈ ತಪಸ್ಸು ರೂಪಿಯ ಅಂತ ನನ್ನ ಪಿತನ ಪಾದಕ್ಕೆ ನಾನು ನಮಸ್ಕರಿಸುತ್ತೇನಮ್ಮ. ನಮಸ್ಕಾರ ಮಾಡುವ ನಾವು ನಮಸ್ಕಾರ ಮಾಡ್ತೀರಿ ದೇವರ ಮಂತ್ರಿ. ನನ್ನ ಮಗಳಾದ ಸಾವಿತ್ರಿಯನ್ನು ನೋಡಿದೆ. ಹೌದು ಪ್ರಭುಗಳೇ. ಎಷ್ಟು ಭಕ್ತಿ ಉಳ್ಳವರಾಗಿದ್ದಾರೆ. ಭಕ್ತಿ ಈಕೆಯ ಮುಖ ಕಮಲ ಎಷ್ಟು ಮನೋಹರವಾಗಿ ತೋರುತ್ತದೆ ನೋಡು. ಹೌದು ಮಹಾಪ್ರಭುಗಳೇ ಮಂತ್ರಿಗಳೇ. ಇದು ಅಲ್ಲದೆ ನನ್ನ ಮಗಳೊಳಗೆ ಇನ್ನೊಂದು ತರಹದ ಚಿಂತೆಯು ಕರೀಲಿಕ್ಕೆ ಹತ್ತಿರುವುದು. ಏನು ಮಹಾರಾಜರೇ, ತಮ್ಮ ಮನೆಯೊಳಗೆ ಮತ್ತಾವತಾರದ ಚಿಂತೆಯು ಕರೀಲಿಕ್ಕೆ ಹತ್ತಿರುವುದು? ಕೇಳಿ ಮಂತ್ರಿಗಳೇ. ಪಟಲ ಚಿಂತಿ ನನ್ನ ಮಗಳಾದ ಸಾವಿತ್ರಾದೇವಿ ಬಹಳ ವರ್ಷ ಮುಗಿದ ಯೌವನ ಬಾಧಿಗೆ ಬಂದಿರುವಳು. ಅವರಿಗೆ ತನ್ನ ತಕ್ಕ ಪುರುಷನು ಎಂದು ಯೌವನ ಏನು? ಯಾಕೆಂದರೆ ರೂಪದಲ್ಲಿ ನೋಡಿದರೆ ಮಹಾದೇವಿಯು ಲಕ್ಷ್ಮಿಯೋ ಸರಸ್ವತಿಯು ಗುಣದಲ್ಲಿ ತುಂಗಿಯಂತೆ ವಿದ್ಯೆಯಲ್ಲಿ ನಾರಾಯಣಿಯಂತೆ ಇಂಥ ಗುಣ ಸಂಪನ್ನಳಾದ ನನ್ನ ಮಗಳಾದ ಸಾವಿತ್ರಿಗೆ ತನ್ನ ತಕ್ಕ ಪುರುಷನು ಎಂದು ದೊರೆಯುವನು ಏನು? ಇದೇ ನನ್ನ ವರದಿ ಚಿಂತೆ ಮಂತ್ರಿಗಳೇ. ಮಹಾರಾಜರೇ, ಇದು ರಾಜ್ಯದ ವಿಷಯವಾಗಿದ್ದರೆ ಮಂತ್ರಿಗಳು ಸೈನ್ಯಾಧೀಶರು ಸಹಿಸಿಕೊಳ್ಳತಕ್ಕದ್ದು ಮಹಾರಾಜ. ಇದು ತಮ್ಮ ಅರಮನೆ ವಿಚಾರ ಅಂದ ಮೇಲೆ ಇದನ್ನು ಸ್ವತಃ ತಾವೇ ಪರಿಗ್ರಹಿಸಬೇಕು ಮಹಾರಾಜ. ಹೌದು ಮಂತ್ರಿಗಳೇ, ನಾನು ಅಷ್ಟೇ ಮಾಡುತ್ತೇನೆ. ಅದೇ ಪ್ರಭು. ಹೌದು ಸಾವಿತ್ರಿ. ಅಪ್ಪಾಜಿ ಇತ್ತಗಡೆ ಬಾರಮ್ಮ. ಹೇಳಪ್ಪ ಸಾವಿತ್ರಿ. ಅಪ್ಪ ನೀನು ಯಾವ ಬಾಧಿಗೆ ಬಂದ್ರಿ ಅಮ್ಮ? ಹೀಗೇಕೆ ಮಾತು ಮಾಡುತ್ತಿರುವ ಅಮ್ಮ ಸಾವಿತ್ರಿ. ಅಪ್ಪ ನೀನು ಯಾವ ಬಾಧಿಗೆ ಬಂದ್ರಿ? ಆದ್ರೆ ಅಪ್ಪ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡಿ ವಿವಾಹವನ್ನು ಮಾಡುವುದು ನನ್ನ ಕರ್ತವ್ಯ. ಆದ್ರೆ ಅಪ್ಪ. ಆದರೆ ಸಾವಿತ್ರಿ ಹೇಳಪ್ಪ, ನನಗೆ ಹೋರಾಡಿಕೆ ಬಿಡುವಿಲ್ಲ. ಬಿಡುವಿಲ್ಲ. ನಮ್ಮ ರಾಜ್ಯದ ಅನಂತ ಕಾರ್ಯಗಳು ಹಾಗೆ ನಿಂತುಕೊಂಡು ಹೋಗಿವೆ. ಹೀಗೇನಪ್ಪ? ಆದ ಕಾರಣ ಸಾವಿತ್ರಿ ಅಪ್ಪ ನಿನ್ನ ತಕ್ಕ ಪುರುಷನನ್ನು ಕೊಠ ನೀನೇ ಶೋಧ ಮಾಡಿಕೊಂಡು ಬರಬೇಕಮ್ಮ. ಇದೇನಪ್ಪ, ಈ ನಮ್ಮ ಅರಮಂದಿರದಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಮತ್ತು ರಾಜ ಪುರೋಹಿತರು ಇರುವಾಗ ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಲಿಕ್ಕೆ ನಾನೇ ಹೋದರೆ ಜನ ಏನಿದ್ದಾರಪ್ಪ? ಸಾವಿತ್ರಿ, ಜನರು ಏನೋಲ್ಲಮ್ಮ. ಬೇಡಪ್ಪ, ಯಾರನ್ನಾದ್ರೂ ಕಳಿಸಿಕೊಡಿ ಅಪ್ಪಾಜಿ. ಮಗು ಸಾವಿತ್ರಿ, ಅಪ್ಪ ನೀನು ಒಬ್ಬರೇ ಹೋಗಬೇಡಮ್ಮ. ಮತ್ತೆಪ್ಪ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ನಿನಗೆ ಗೆಳತಿರುವರು. ಇರುವರಪ್ಪ, ಇದರಲ್ಲಿ ದಾಸಿರಿರುವರು. ಹೌದಪ್ಪ. ಅವರಲ್ಲಿ ಯಾರು ನಿನ್ನ ತಕ್ಕ ಗೆಳತಿಯಲ್ವೋ ಅವರನ್ನು ಕರೆದುಕೊಂಡು ಹೋಗಿ ನಿಮ್ಮ ಕಳಿಂಗ ದೇಶವನ್ನು ಸಂಚರಿಸುತ್ತಾ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡುತ್ತಾ ಅದರಲ್ಲಿ ಯಾರು ನಿನಗೆ ತಕ್ಕ ಪುರುಷನ ಇರುವನು ಅವನ ಚಿತ್ರಪಟವನ್ನು ತೆಗೆದುಕೊಂಡು ಸಾಯಂಕಾಲದೊಳಗಾಗಿ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರಬೇಕು. ಹೋಗಿ ಬರಲೇಬೇಕೇನಪ್ಪ? ಹೌದಮ್ಮ ಸಾವಿತ್ರಿ, ಹೋಗಿ ಬರಲೇಬೇಕಮ್ಮ. ಆಗ್ಲಿಯಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರಿಯಾದ ನನ್ನ ಕರ್ತವ್ಯ. ನಾನು ಹೋಗಿ ಬರ್ತೇನೆ, ಆಶೀರ್ವಾದ ಮಾಡಿಯಪ್ಪ. ಸಾಹಿತಿ ಕುಂಕುಮ ಸೌಭಾಗ್ಯ ಹೋಗಿ ಹೋಗಿ ಬರ್ತೀನಿಪ್ಪ. ಆಗಿಲ್ಲಮ್ಮ. ಅಮ್ಮ ಸಖಿ ಕಮಲಗಂಧಿ ಹೌದಮ್ಮ. ಅಪ್ಪಾಜಿಯವರು ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಿಕೊಂಡು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾರಮ್ಮ. ಹೋಗೋಣಮ್ಮ. ಹೋಗಿ ನಡಿಯಮ್ಮ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಬದಿಯಿಂದ ಹೋಗ್ಬೇಕಮ್ಮ? ಸಂಸ್ಥೆ ನಮ್ಮವ್ವ ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ ನೋಡ್ರಿವ. ಹೇಳಮ್ಮ, ಯಾವ್ದು ಒಂದು ಶಿವಕಾರ್ಯಕ್ಕೆ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಎಷ್ಟು ಜಾನ ಹೋಗಣ್ಣ? ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ ಸಖಿಯ ನಿನ್ನ ಬಾರೆ, ಅವ್ವಯ್ಯ ಸಖಿಯ ನಿನ್ನ ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ ಬಾರೆ ಸಕ್ಕ ಪುರುಷನು ಸಿಗುವ ನಿಲ್ಲೇ ನಿನ್ನ ಭೋಗಯುತ ಮಾಡಲೆ ಮುಂದೆ ನೋಡೋಣ ಬಾರೆ ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ ಅವ್ವಯ್ಯ ಸಖಿಯ ನಿನ್ನ ಬಾರೆ, ಅವ್ವಯ್ಯ ಸಖಿಯ ನಿನ್ನ ಬಾರೆ ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ. ಅಮ್ಮ ನಾನಂತೂ ಸಹಿ ಸಲಮ್ಮ ನಗಿಗೆ ಕಾಲಿಕತ್ತಮ್ಮ ನೋಡಮ್ಮ ಈ ಕಾಲಿಕತ್ತಮ್ಮ ಎನ್ನಂತರಂಗದ ವೇದನೆಯ ನಾನಂತು ಸಹಿ ಸಲಮ್ಮ. ಅಮ್ಮ ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟಬಾರದಿತ್ತಮ್ಮ, ಚೆನ್ನಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯರಾಗುತ್ತಿದ್ದೆ ನಮ್ಮ. ನಾನಂತೂ ಸಹಿ ಸಲಮ್ಮ, ನಾನಂತೂ ಸಹಿ ಸಲಮ್ಮ. ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ, ಇವತ್ತು ಯಾಕೆ ಬಂತಮ್ಮ ನನಗೆ? ಚಿಂತೆ ಮಾಡ್ತೇವ ಅಲ್ಲಮ್ಮ, ನಿನಗೆ ಚಕ್ರ ಬರೀತಮ್ಮ. ನಿಮ್ಮಂಗ್ ವಯಸ್ಸಿದ್ದಾಗ ನನಗೂ ನಾಲ್ಕು ಚಕ್ರ ಬರ್ತಿದ್ದೇವ. ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮ? ಏನಮ್ಮವ್ವ ಅಮ್ಮ ಚಕ್ರ ಬರ್ತಾವ ಅಂದ್ರೆ ಒಂದ್ ದೊಡ್ಡ ಮೂಡಿ ಹಿಡ್ಕೊಂಡು ಕಪ್ಪಿಸ್ಬೇಕು ಬಿಡಮ್ಮ. ಅಮ್ಮ ಚಕ್ರ ಎಲ್ಲಿಯವರೆಗೆ ಬರ್ತಾವಂದ್ರೆ ಕಷ್ಟ ಇವ. ಆಮೇಲೆ ಲಗ್ನ ಆಗ್ತದೇವ ಚಕ್ರ ಪಕ್ರ ಸೀಕೋರಿ. ಏನ್ ಬಿಡಮ್ಮ, ನೀನು ಚೇಷ್ಟ ಮಾಡದೆ ಮಾಡವ ಅಲ್ಲಮ್ಮ. ಅಲ್ಲಿ ನೋಡಿಲ್ಲಮ್ಮ ನಾವು, ಹೌದಲ್ವ ನಾನು ಆಗಿಂದ ನೋಡಿ. ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ. ಈಗಂತೂ ಪೂಜೆ ವೇಳೆ ಆಗಿದೆ, ನಾವು ಆ ಪೂಜೆ ನಮ್ಮ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ. ಹಾಗೆ ಮಾಡಿ ಅಲ್ಲಿ ನಾನು ಹೂವನ್ನು ತೆಗೆದುಕೊಂಡಿರ್ತೇನಮ್ಮ. ಹೂವಳ್ನ ಹರ್ಕೊಂಡು ಬರ್ತೀನಿ. ಪತ್ರಿವನ ಸಮೀಪಿದೆಯಮ್ಮ. ಹೌದು, ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ. ಹರ್ಕೊಂಡು ಬರ್ತೀನಿ. ಹೋಗೋಣಮ್ಮ. ಸರಿಯಮ್ಮ. ಹೋಗುನು ಬಾಗಳಪಿಯೋಗುನು ಬಾಗುನು ಬಾಗಳಪಿಯೋಗುನು ಬಾಷ್ಪರ ಹರಿಲಿಕ್ಕೆ ಹೋಗುನು ಬಾ ಓ ಗುನು ಬಾಗಳಪಿಯೋಗುನು ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಎತ್ಕಡೆ ಬರ್ತಾ ಇದ್ರಮ್ಮ, ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾರಮ್ಮ. ಅವರು ಬಂದ ಮೇಲೆ ಅವ್ರು ಯಾರನ್ನು ನೀವು ವಿಚಾರ ಮಾಡ್ಕೊಂಡು ಬರ್ಬೇಕಮ್ಮ. ಬಾರಮ್ಮ ಹೋಗಿ ಬರ್ತೀನಿ, ಹೋಗಿ ಬರಬೇಕ. ನಾನು ಹೂವಿನ ವನಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡುವ ಸ್ಥಳ ಕೇಳ್ತೇನೆ. ಎಲೆ ಸ್ತ್ರೀಯೇ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವರತ್ನ ಅಂತ ತಿಳಿದು ನೀನೇನು ಮಾಡುವೆ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದಲ್ಲಿ ಕೇಳಿಕೆ ಬಂದಿದ್ರೆ ಹೀಗೋ. ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ, ಬಹಳ ಸಂತೋಷ ಆಯ್ತು ರೀಪಾಯಪ್ಪ. ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜರು. ನಿಮ್ಮ ತಾಯಿಯವರ ಹೆಸರ್ರಿ? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗಿದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ದುಮ್ಮಸೇಹಿನ ಮಹಾರಾಜರು ವಯರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಪಿನ್ನ ಅವ್ರಿ ಮತ್ತೆ ಕುಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಳ ಯಾವ್ದ್ರಪ್ಪ ಅಂತ ಕೇಳ್ತೇನೆ. ಈ ಘೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತೀಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲೇದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಳಿದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ತಾಯಿಗಳು ಬಹಳ ನುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರಪ್ಪ? ತಂದೆ ತಾಯಿಗಳ ಸೇವಾ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರಿ ಅಂದ್ರೆ ಬಹಳ ಅಚ್ಚರಿ ಅನಿಸ್ತದ್ರಿಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರೀಪ್ಪ. ಸಾವಿತ್ರಮ್ಮ ಅಮ್ಮ, ಏನೈತಮ್ಮ ಕಾರ್ಯ? ಯಾರು ಅವರೇ ಸತ್ಯವಾನ ಸಂತೋಷಮ್ಮ. ಅವ್ರ ತಂದೆಯವರ ಸೈನಮ್ಮ? ಅವ್ರ ತಂದೆಯವರ ಸೈನ್ ಮಹಾರಾಜ. ಅವ್ರ ತಾಯಿಯವರ ಸೈನಮ್ಮ? ರಮಾದೇವಿ ಅತ್ರವಾಹಿವಾ. ಹೌದಮ್ಮ, ಹೌದ್ರಿ. ನೋಡ್ರಿ, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣದಲ್ಲಿ ಇರ್ಲಿಕ್ಕೆ ಏನ್ ಕಾರಣಮ್ಮ ಅವರು? ನೋಡ್ರಿವಾ ಏನಮ್ಮ, ಅವ್ರ ವೈದ್ಯಗಳು ಬಂದ್ವಾ? ಹೌದಮ್ಮ. ಅವ್ರ ರಾಜ್ಯಕ್ಕೆ ಕಸ್ಕೊಂಡ್ರಿ? ಅವ್ರ ರಾಜ್ಯವೆಲ್ಲ ಹರಣವಾಗಿತ್ತಾರಮ್ಮ. ಹೌದ್ರಿ, ಅವ್ರ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾ ಇದಾರ? ಮಾಡ್ಬೇಕಲ್ಲ, ಸತ್ಯವಂತ ಅವ್ರ ಮಾಡ್ತಾರ. ಹೌದಮ್ಮ, ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲದ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾ ಇರ್ತೀವಿ? ಅಲ್ಲ, ಹೌದ್ರಿ, ನಾವು ರಾಜ್ಯ ಮನೆತನದ. ಹೌದಮ್ಮ, ಸಿರಿ ಸಂಪತ್ತಲ್ಲಿ ಬೆಳೆದವರು ಹರೇದಮ್ಮ. ನಮ್ ಯುವತ ತಕ್ಕ ಮಂಟಾನಲ್ಲ, ಬ್ಯಾಡ. ಹಾಗನ್ ಬಿಡಮ್ಮ, ಒಮ್ಮೆ ನಾನು ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಮ್ಮ, ಇದು ನನ್ನ ಕೊನೆ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ? ಹೌದಮ್ಮ, ನೀ ಅವ್ರ ಲಗ್ನ ಆಗುತ್ತೆ. ನಿಮ್ಮಿಂದ ವಚನ ಬೇಕು ನೋಡಿ. ನನ್ನಿಂದ ಆಗತ್ತಿನ? ಹೌದು. ಮತ್ತು ಶ್ರೀ ಗಜಾನನ ಆಗ್ಸಬೇಕೇವ ಅಮ್ಮ? ಶ್ರೀ ಗ ಗಜಾನರಾಣಿ. ಸೂರ್ಯಚಂದ್ರನೇವ? ಸೂರ್ಯಚಂದ್ರರಾಣಿ. ನಿಮ್ಮ ಮಾತಾಡ್ತಿದ್ದ ನಾನೇವ? ಬೂದೇವಿಯ ಆಣಿ ನನ್ನ ಮಾತಾ ಪಿತರಾಣಿ. ನಾಲ್ಕದಮ್ಮ ಪುಣ್ಯ ಪುರುಷ ಸತ್ಯವಾನ ಸಲುವಾಗಿ ಅಮ್ಮ ಅಮ್ಮ ನಿನ್ನ ಆಣೆ ಕೊಡ್ಬೇಕು. ನಿನ್ನ ಆಣೆ ಕೊಟ್ಟೆ ಏನು ಇದು? ನನ್ನ ಕೊರಳ ಸಹಾಯ ಕೊಟ್ಟೇನಮ್ಮ. ಅಪ್ಪ ಅಜ್ಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನನ್ನೇ ಕೂಡಿದೆಯಮ್ಮ. ಆನಂದ ಆಯ್ತಮ್ಮ. ಮಹಾರಾಜ ಆನಂದಾಯ್ತು. ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿದಿನ, ನಮ್ಮ ತಂದೆಗೆ ನೀಡಿದ ವಚನ, ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳಮನೇನ, ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ನನಗಿದಿನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವಾಯಿದಿನ, ನಮ್ಮ ತಂದೆಗೆ ನೀಡಿದ ವಚನ, ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವನೇನ, ಆನಂದವಾಯಿತು ಎನಗಿದಿನ, ಆನಂದವಾಯಿತು ಎನಗಿದಿನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದಿನ, ಅಪ್ಪ ಅಜ್ಜರು ಹೇಳಿ ಈ ಪುಣ್ಯ ಕಾರ್ಯವನ್ನು ನೀನು ಮಾಡಲೇಬೇಕಮ್ಮ. ಇದುವರೆಗೂ ಸನ್ನಾಟ ಸತ್ಯಭಾನ ಸಾವಿತ್ರಿ ಕೇಳಿದ್ರಲ್ಲ. ನಡೆಸಿಕೊಟ್ಟವರು ಗೋಕಾಕದ ಶ್ರೀ ಈಶ್ವರ್ ಚಂದ್ರ ಎಸ್ ಬೆಟಗೇರಿ. ಈಗ ಕೇಳೋಣ ಕೃಷಿ ಹಾಡುಗಳನ್ನು. ನಾನು ರೈತನು ಬಡಿಯುವ ಬೀಜವ ತಿಂದು ದೇವುವೆ ನಾನು ರೈತನು ಬಾಯಿ ಬಡಿಯುವನು ಬನಗಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ಚಕ್ಕನಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಮನಗೆ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ನಾನು ಸರಿಯಾಗಿ ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಮನಗೆ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ಕೃಷ್ಣನಾಗಿದೆ ನಾನು ಸರಿಯಾಗಿ ಕೃಷ್ಣನಾಗಿದೆ ನಾನು ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಬನಗಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ನಾನು ಬನಗಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ಅದೇ ಸಿಡಿಯುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಹೆಚ್ಚುತ್ತದ ಸೂಕ್ಷ್ಮರು ಜೀವಿ ನರಿದಾಡುತ್ತದ ಉತ್ಪಾದಕತೆ ಹೆಚ್ಚುತ್ತದ ಸೂಕ್ಷ್ಮರು ಜೀವಿ ನರಿದಾಡುತ್ತದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಕೀಳಿ ತಪ್ಪು